ಈ ಹೆಂಗ ನಮಗ ದುಡಿದವ್ರಿಗೆ ದಣಿವೆ ಆರಿಸ್ಕೋಬೇಕಾರ ವಿಶ್ರಾಂತಿ ಬೇಕಲ್ಲ, ಹಾಂಗೆ ಯಾವುದೇ ಫಸಲು ಬೆಳೆದ್ಬೇಕ ಭೂಮಿಗೆ ವಿಶ್ರಾಂತಿ ಕೊಡುವ ಪದ್ಧತಿ ಸರ್ ಇಟ್ಕೊಂಡಿದ್ದ ಆದ್ರೆ ಭೂಮಿ ಯಾವಾಗಲೂ ಸದೃಢವಾಗಿ ಉಳಿತು. ನಾವು ಪದೇ ಪದೇ ಪದೇ ಪದೇ ಮಾಡ್ಬೇಕು ಮಾಡ್ತೇವೆ ಬೆಳೆ, ಇದು ಶುದ್ಧ ತಪ್ಪ. ಹಿಂದೆ ಕೆರೆಯವ್ರನ್ನು ಪದೇ ಪದೇ ಬೆಳೆ ಮಾಡಿಲ್ಲ, ಒಂದೊಂದು ವರ್ಷ ಒಂದೊಂದು ಸಲ ಒಂದೊಂದು ಹೊಲಗಳು ಪಡ ಕೆಡವಿ ಒಂದು ವರ್ಷ ಬೆಳೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತ ಕೇಳಿದ್ರಂದ್ರೆ ಅಲ್ಲ ಅದರಲ್ಲಿರುವಂಥ ಕೆಲವೊಂದು ದುಷ್ಟಶಕ್ತಿಗಳಂಥ ಕ್ರಿಮಿಗಳು ಅಥವಾ ವೈರಸ್ಗಳು ಇಂಥವೆಲ್ಲ ಸತ್ತು ಹೋಲಿ, ಮತ್ತು ಅಥವಾ ಆ ಅಲ್ಲಿ ಅಂಥ ಬೆಳೆ ಬೆಳೆಯುವ ಹೊತ್ತಿನಾಗ ಅಂಥ ಕೀಟಗಳು ಅಲ್ಲಿ ಇರಲಾರಂಥ ವ್ಯವಸ್ಥೆ, ಅಲ್ಲ ಅಲ್ಲಿಂದ ಜಾಗ ಬಿಟ್ಟು ಹೋಗುವಂಥ ವ್ಯವಸ್ಥೆ ಇದು ಅದು ಮಾಡ್ಯಾರ. ಆ ಪ್ರಕಾರ ನಾವು ನಮ್ಮ ಭೂಮಿಗೆ ಏನು ಮಾಡಬೇಕಪ್ಪ ಅಂದ್ರೆ ವಿಶ್ರಾಂತಿ ಕೊಡಬೇಕು, ಮತ್ತು ಕೆಲವೊಂದು ವಿಚಾರದೊಳಗೆ ರಸಗೊಬ್ಬರ ಬಿಟ್ಟು, ಇನ್ನು ಉದಾಹರಣೆ ಹೇಳಬೇಕಂದ್ರೆ ನಮ್ಗೆ ಭೂಮಿಯೊಳಗೆ ಜೀವಾಮೃತ ಕೊಟ್ಟೆವಂದ್ರೆ ಎಷ್ಟು ಆತದ ಕೇಳಿದ್ರೆ ಅಂದ್ರೆ 200 liters ಜೀವಾಮೃತ ನಾವು ಒಂದು ಎಕರೆ ಕೊಟ್ಟದ್ದೇ ಆದ್ರೆ ಎಷ್ಟು ಶಕ್ತಿ ಬರ್ತದ, ಅಷ್ಟು ಶಕ್ತಿ 2 quintal ನೀವು DAP ಹಾಕೋದಕ್ಕಾರೆ ಬರ್ತದ. 2 quintal DAP ಕನಿಷ್ಠ ಇಲ್ಲಾಂದ್ರೆ 4,000 rupees ಖರ್ಚು ಬರ್ತದೆ, 4,500 rupees ಖರ್ಚು ಬರ್ತದೆ. ನಮಗೆ 200 liters ಜೀವಾಮೃತ ಮಾಡ್ಲಿಕ್ಕ ಕನಿಷ್ಠ ಬರೀ 200 rupees ಖರ್ಚು. ಯಾಕೆ ಅಂತ ಕೇಳಿದ್ರೆ ಅಂದ್ರೆ ಇಲ್ಲಿ ನಾವು ನಮ್ಮದೇ ಆದ ಸಂಪನ್ಮೂಲ ಇರ್ತದೆ, ಗೋಮೂತ್ರ ನಮ್ಮದು, ಶಗಣ್ ನಮ್ಮದು, ಬೆಲ್ಲ ನಮ್ಮದು, ಅಲ್ಲಿಂದ ದ್ವಿದಳ ಧಾನ್ಯ ಹಿಟ್ಟು ನಮ್ಮದು, ಗರಿಮಣ್ಣ ನಮ್ಮದು, ನೀರು ನಮ್ಮದು. ನಮಗಿಲ್ಲಿ ಕನಿಷ್ಠ ಏನಾದ್ರೆ ನಮ್ಮಲ್ಲಿ ಇರಲಾರದ ವಸ್ತು ಅಂದ್ರೆ ಏನೋ ಬೆಲ್ಲ ಇಲ್ಲ ಅಂದ್ರೆ ಒಂದು 100 rupees ಬೆಲ್ಲ, ಇನ್ನೇನೋ ದ್ವಿದಳ ಹಿಟ್ಟು ಇಲ್ಲ 100 rupees ಹಿಟ್ಟ, ಅಂದ್ರೆ 200 rupees ಖರ್ಚು ಕನಿಷ್ಠ ಬರ್ತದೆ. ನಾವು 2 quintal ತುಟ್ಟಿ ಮಸೋಸಿಕೊಳ್ಳೋಕ್ಕಿಂತ ಒಂದು 200 liters ದ್ರಾವಣ ನಾವು ತಯಾರು ಮಾಡ್ಕೊಂಡಿದ್ದೆ ಅಂದ್ರೆ ಪ್ರಗತಿ ಕಾಣ್ತೇವೆ, ಆರೋಗ್ಯವಂತ ಆತೇವು, ಮತ್ತು ಅದ್ರ ಜೊತೆಗೆ ಒಳ್ಳೆ ಪೌಷ್ಟಿಕ ಆಹಾರ ನಾನು ಸಮಾಜ ಕೊಟ್ಟ ಅಂದ್ರೆ ಹೆಂಗ. ಈಗ ಒಬ್ಬ ಗುರುಗಳು ಬಂದ್ರಂದ್ರೆ ನಾವು ಕಾಲಿಗೆ ಎರಗ್ತೇವೆ ಅಂದ್ರೆ ನಾವು ಗುರುವಿದ ಸಾಷ್ಟಾಂಗ ಹಾಕಿದ್ರೆ ನಾ ಇವತ್ತು ಮುಕ್ತ ಆದ ಅನ್ನುವಂಥ ಭಾವನೆ ಇರ್ತಲ್ಲ, ಹಾಂಗೆ ನಾವು ಒಳ್ಳೆ ಆಹಾರವನ್ನು ಸಮಾಜ ಕೊಟ್ಟಾರ ಅವತ್ತು ನಾವು ಸಮಾಜಕ್ಕೆ ಋಣದಿಂದ ಮುಕ್ತ ಆಗ್ತಾನಂತ ಭಾವನೆ. ಈಗ ಜೀವಾಮೃತವನ್ನು ತಾವು ತಯಾರು ಮಾಡ್ತಾ ಇದ್ದೀರಿ, ಅದನ್ನ ಹೆಂಗ್ ತಯಾರು ಮಾಡಬೇಕು ಮತ್ತೆ ಯಾವಾಗ ತಯಾರು ಮಾಡಬೇಕು, ಇದು ಬಹಳ ಮುಖ್ಯದ. ಕಾಲಗಳಿರ್ತಾವ ನಮ್ಮಲ್ಲಿ 4 kalas, ಈ ಕಾಲಗಳಲ್ಲಿ ಯಾವ ಕಾಲದೊಳಗೆ ನಾವು ಅದನ್ನ ತಯಾರು ಮಾಡಿದ್ರೆ ಬಹಳ ಪರಿಣಾಮಕಾರಿಯಾಗಿರ್ತದ, ಮತ್ತೆ ಯಾವ ರೀತಿ ಅದನ್ನ ಉಪಯೋಗ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಮೊದಲ ಜೀವಾಮೃತ ತಯಾರು ಮಾಡ್ಬೇಕಂದ್ರೆ ಒಂದು 10 kg ಶಗಣಿ ದೇಶದ ದನಗಳದ್ದು ಹಸುಗಳು ಯಾವೇ ಇರಲಿ, ಅಂದ್ರೆ 10 liters ಅಂದ್ರೆ ಗೋಮೂತ್ರ, 200 liters ನೀರಿನೊಳಗೆ ನಾವು ಕಲಿಸಿ ಅದರೊಳಗೆ 2.5 kg ಅಟ್ಟು ಹಳೇದಾದ ಬೆಲ್ಲ, ಅಯಿಂದ ಒಂದು 2.5 kg ಮಣ್ಣ, ಕರಿ ಮಣ್ಣ ಅಂದ್ರೆ ಬೆಳಿ ಇಲ್ಲ ಜನಂದು ಎಲ್ಲೇ ಅಲ್ಲಿ ಹೊಟ್ಟೆ ಅಂದು ಎಲ್ಲೇ ಅಂತ ಮಣ್ಣು ತಂದು ಅದಷ್ಟು ಮಣ್ಣ, 2.5 kg ದ್ವಿದಳ ಧಾನ್ಯ ಹಿಟ್ಟ, ಇವು ಹಾಕಿ ನಾವು ಪ್ರತಿ ದಿವಸ 3 ಪ್ರದಕ್ಷಿಣೆ ತಿರುಗಿಸ್ಬೇಕು, 3-4 times ತಿರುಗಿಸ್ರೆ ರೆಡ್ಡಿ ಇಲ್ಲ. ಆದ್ರೆ ಈಗ ನಾವು ರೈತರು ಇದಕ್ಕೆ ಯಾವಾಗ ಇದಕ್ಕೆ ಸತ್ತು ಬತ್ತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಹೇಳ್ತೀನಿ. ಯಾವಾಗಲೂ ಈ ಜೀವಾಮೃತ ಮೂರು ಮಣ್ಣು ಹೊಳಿತದೆ. ಈಗ ಉದಾಹರಣೆ ನಿಮ್ಮ ರೈತರೆಲ್ಲರೂ ಕಾಮನ್ ಬಿಲ್ ನೋಡಿರ್ಬೇಕು, ಆ ಕಾಮಿನಿ ಬಿಲ್ದಾಗ 3 colors ಬರ್ತಾವ, ಅದೇ 3 colors ಈ ಜೀವಾಮೃತಕ್ಕೆ ಬರ್ತದೆ. ಒಂದು ಬಿಸಿಲು ಬಣ್ಣ, ಒಂದು ರೇಷ್ಮೆ ಬಣ್ಣ, ಒಂದು ನೀಲಿ ಬಣ್ಣ ಬರ್ತದೆ. ಈ ಮೊದಲನೇದ ಬಿಸಿಲು ಬಣ್ಣ ಬತ್ತು ಅಂದ್ರೆ ಅದು ತಯಾರಾಗಲಿಕ್ಕೆ ತಿಳ್ಕೊಳ್ಳೋದು, ಆ ರೇಷ್ಮೆ ಬಣ್ಣ ಬತ್ತು ಅಂದ್ರೆ ಇದು ಪೂರ್ತಿ ಪಕ್ವಾಗಿ ತಿಳ್ಕೊಳ್ಳೋದು, ನೀಲಿ ಬಣ್ಣಕ್ಕೆ ತಿರುಗಲ್ಕತೆ ಅಂದ್ರೆ ಇದು ತನ್ನ ಶಕ್ತಿ ಕಳ್ಕೊಳ್ಕತ್ತೆ ಅನ್ನುವಂತ ಭಾವನೆ ನಮ್ಮ ರೈತರಲ್ಲಿ ತಿಳ್ಕೊಳ್ಳೇಬೇಕು. ಇನ್ನು ಇದು ಕಾಲಾನುಸಾರ ಬಳಕೆ, ಇದು ತಯಾರಾಗೋಕೆ ಎಷ್ಟು ದಿವಸ ತಗೋತದ ಅಂದ್ರೆ ಬೇಸಿಗೆಯೊಳಗ 3-4 or 5 days ಇದು ತನ್ನ ಕೆಡ್ಲಕ್ಕೆ ಶುರು ಮಾಡ್ತದೆ. ಅಷ್ಟರೊಳಗೆ ಇದು ಬೆಳಿಗ್ಗೆ ನಾವು ಸಿಂಪರಣೆ ಮಾಡಬೇಕು ಅಥವಾ ಬೆಳಿ ಕೊಡಬೇಕು. ಇನ್ನು ಮಳೆಗಾಲದೊಳಗೆ 5-6 days ತನ್ನ ಹಂತ ಮೀರ್ಲಿಕ್ಕೆ ಶುರು ಮಾಡ್ತದೆ. ಆ ಹೊತ್ತಿನಾಗ ಏನದ ನಾವು ಅದು ಸಮಶೀತೋಷ್ಣ ವಲಯದಾಗ ಇರೋದ್ರಿಂದ ಆಳಾಗ 6 days ಬರ್ತದೆ. ಇನ್ನು ಚಳಿಗಾಲದೊಳಗೆ ಶೀತಗಾಳಿ ಇರೋದ್ರಿಂದ ಇಲ್ಲಿ ಅದು ತಯಾರ ಶೇಖರಣೆ ಆಗ್ಬೇಕಪ್ಪ ಅಂತ ಕೇಳಿದ್ರಂದ್ರೆ ಇದು ಕನಿಷ್ಠದಿಂದ 6-8 days ಹೋಗ್ತದೆ. 8 days ನೀಲಿ ಬಣ್ಣಕ್ಕೆ ಬರ್ಲಿಕ್ಕೆ ಶುರು ಮಾಡ್ತದೆ. ಅದಕ್ಕಾಗಿ ರೈತರೆಲ್ಲರೂ ಕಾಲಾವಧಿಯನ್ನು ನೆನ್ಪಿಟ್ಕೋಬೇಕು. ಬೇಸಿಗೆಯೊಳಗೆ 3-4 days ಮತ್ತು ಮಳೆಗಾಲದಾಗ 5-6 days, ಚಳಿಗಾಲದೊಳಗೆ 7-8 days ನಾವು ಭೂಮಿಗೆ ಕೊಟ್ಟದ್ದೇ ಆದರೆ ಒಳ್ಳೆ ಉತ್ತಮವಾದ ಒಂದು ಗೊಬ್ಬರ ನಾವು ಭೂಮಿಗೆ ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಭಾವನೆ ನಂದು, ಮತ್ತು ನಾನು ಆ ಪ್ರಕಾರ ಮಾಡ್ತೀನಿ. ಒಳ್ಳೆಯದು ಮುದ್ದುಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ತಾವು ಹೇಳಿದ್ದೀರಿ. ಯಾವ ರೀತಿ ನಮ್ಮ ರೈತರು ಸ್ವಾಭಿಮಾನದ ಬದುಕನ್ನು ಕಟ್ಕೋಬಹುದು, ಸ್ವಾವಲಂಬಿ ಆಗಿ ಬದುಕಬಹುದು, ಬಾಳಬಹುದು ಅನ್ನುವಂಥ ವಿಚಾರಗಳನ್ನು ತಮ್ಮ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯ ಮೂಲಕ ತಾವು ತೋರಿಸಿಕೊಟ್ಟಿದ್ದೀರಿ. ಈ ಮಾತುಗಳು ನಮ್ಮ ಎಲ್ಲ ರೈತರಿಗೆ ಪ್ರೇರಣೆಯಾಗ್ತಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮತ್ತಷ್ಟು ಆರೋಗ್ಯಪೂರ್ಣವಾದಂತಹ ವಿಷಮುಕ್ತವಾದಂತಹ ಒಂದು ಆಹಾರ ಈ ಕ್ಷೇತ್ರದಿಂದ ಬರ್ತದ ಅಂತ ಹೇಳಿ ಆಶಿಸ್ತಾ, ತಾವು ಇಲ್ಲಿ ತನಕ ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಶರಣು ಶರಣಾರ್ಥಿ ತಮಗೆಲ್ಲರಿಗೂ. ಇದುವರೆಗೆ ಇಂದಿನ ಕಿಸಾನ್ ವಾಣಿಯಲ್ಲಿ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂಡಿ ತಾಲೂಕಿನ ಬತಗುಣಿಕೆ ಗ್ರಾಮದ ಹಿರಿಯ ರೈತರಾದ ಮುದ್ದುಗೌಡ ಪಾಟೀಲ್ ಅವರ ಅವರೊಂದಿಗೆ ಸಂದರ್ಶನವನ್ನ ಕೇಳಿದರೆ. ಅವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ರುಳಿ. ಮುತ್ತಿನ ಪೂರಿಗೆ ಮಗನ ಮಠದ ಶೆಡ್ಡೆ ಬ್ರಹ್ಮ